ಕೇಂದ್ರ ಸರ್ಕಾರ ಮಾಡಿರುವಂತಹ ಈ ಸರಕು ಮತ್ತು ಸೇವಾ ತೆರಿಗೆಯ ಸುಧಾರಣೆ ಅಥವಾ ಜಿ ಎಸ್ ಟಿ ಪರಿಷ್ಕರಣೆಯಿಂದ ನಮ್ಮ ಕೃಷಿ ಕ್ಷೇತ್ರಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಮತ್ತು ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂಥ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರು. ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ನಮಸ್ಕಾರ. ಈಗ ಮೊದಲನೇದಾಗಿ ಈ ಜಿ ಎಸ್ ಟಿ ಸುಧಾರಣೆಯಿಂದ ಕೃಷಿ ಕ್ಷೇತ್ರ ಮತ್ತು ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಉತ್ತೇಜನ ಸಿಗುತ್ತೆ ಅಂತೀರಿ? ಕೃಷಿ ಉತ್ಪನ್ನಗಳ ಮತ್ತು ಉಪಕರಣಗಳ ಮಾರಾಟ ವ್ಯವಸ್ಥೆಯಲ್ಲಿ ಮಧ್ಯವರ್ತಿಗಳು ರೈತರ ಶೋಷಣೆಯನ್ನ ಮಾಡಿ ಹೆಚ್ಚು ಲಾಭವನ್ನ ಗಳಿಸ್ತಾ ಇರತಕ್ಕಂತ ಹಿಂದಿನ ತೆರಿಗೆ ಮೇಲೆ ತೆರಿಗೆ ಪದ್ಧತಿಯನ್ನ ರದ್ದು ಮಾಡಿ ರಾಷ್ಟ್ರಾದ್ಯಂತ ಏಕರೂಪದ ತೆರಿಗೆ ವ್ಯವಸ್ಥೆಯಾದ ಜಿ ಎಸ್ ಟಿ ಅಥವಾ ಸರಕು ಮತ್ತು ಸೇವಾ ತೆರಿಗೆಯನ್ನ 1/7/2017 ಮಧ್ಯರಾತ್ರಿಯಿಂದ ಜಾರಿಗೊಳಿಸಲಾಗಿತ್ತು. ಇದೀಗ 2025 September 2 ಬುಧವಾರ ಸರಕು ಮತ್ತು ಸೇವಾ ತೆರಿಗೆಯ ಪರಿಷತ್ತಿನ ಅಂದ್ರೆ ಜಿ ಎಸ್ ಟಿ ಕೌನ್ಸಿಲ್ನ 56ನೇ ಸಭೆಯಲ್ಲಿ ಕೈಗೊಂಡಿರತಕ್ಕಂತ ನಿರ್ಣಯಗಳು ದೇಶದ ಕೃಷಿ ರಂಗದ ಮೇಲೆ ಬಹುದೊಡ್ಡ ಪರಿಣಾಮವನ್ನ ಉಂಟು ಮಾಡುತ್ತವೆ. ಆರ್ಥಿಕತೆಯ ಬೆನ್ನೆಲುಬು ಎಂದು ಬಣ್ಣಿಸಲಾಗಿರ್ತಕ್ಕಂತಹ ಭಾರತದ ರೈತರಿಗೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಅಗತ್ಯವಾಗಿರುವ ಉತ್ತೇಜನ ಇದರಿಂದ ಸಿಗ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದು. ಜಿ ಎಸ್ ಟಿ ಪರಿಷ್ಕರಣೆಯಿಂದ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೀರಿ? ರೈತರು ಮೊದಲಿನಿಂದಲೂ ಹವಾಮಾನ ವೈಪರೀತ್ಯ ಮತ್ತು ಅಧಿಕ ಉತ್ಪಾದನಾ ವೆಚ್ಚದ ಹೊರೆಯನ್ನ ಭರಿಸುತ್ತಲೇ ಬಂದಿದ್ದಾರೆ. ಮೊದಲು ರಸಗೊಬ್ಬರಗಳಿಗೆ %18 ತೆರಿಗೆ ಮತ್ತು ಟ್ರ್ಯಾಕ್ಟರ್ ಬಿಡಿಭಾಗಗಳಿಗೂ ಕೂಡ %12 ತೆರಿಗೆಯನ್ನ ಅವರು ನೀಡಬೇಕಾಗಿತ್ತು. ಅದು ದುಬಾರಿ ಮಾತ್ರವಲ್ಲ, ಗ್ರಾಮೀಣ ಜನರ ಜೀವನದ ಸ್ಥಿತಿಗತಿಗಳಿಗೆ ತದ್ವಿರುದ್ಧವಾಗಿತ್ತು. ದೇಶದ ರೈತ ಸಮುದಾಯದಲ್ಲಿ %80 ಇರತಕ್ಕಂತಹ ರೈತರು ಸಣ್ಣ ಮತ್ತು ಅತಿ ಸಣ್ಣ ವರ್ಗದವರಾಗಿದ್ದಾರೆ. ಕೃಷಿಗೆ ಹೆಚ್ಚಿನ ತೆರಿಗೆಯನ್ನ ವಿಧಿಸಿದಾಗ ಅವರ ಬದುಕು ದುಸ್ತರ ಆಗುತ್ತೆ ಅಂತಕ್ಕಂಥದ್ದನ್ನ ಪರಿಷ್ಕೃತ ಜಿ ಎಸ್ ಟಿ ವ್ಯವಸ್ಥೆ ಮನಗಂಡಿದೆ. ಕೃಷಿ ಪರಿಕರಗಳ ಮೇಲೆ ಬೆಲೆಯನ್ನ ಕಡಿಮೆ ಮಾಡಿದ್ರೆ ಅಥವಾ ತೆರಿಗೆಯನ್ನ ಕಡಿಮೆ ಮಾಡಿದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚು ಸಹಾಯವಾಗಿ ಅವರ ಆದಾಯ ಹೆಚ್ಚುತ್ತದೆ. ಇದರಿಂದ ದೇಶದ GDP ಬೆಳವಣಿಗೆಯಲ್ಲಿ ಏರಿಕೆ ಆಗುತ್ತದೆ ಅಂತ ಹೇಳಿ ಜಿ ಎಸ್ ಟಿ ಮಂಡಳಿ ನಿರೀಕ್ಷೆಯನ್ನ ಮಾಡಿಕೊಂಡು ಈ ಸುಧಾರಣೆಯನ್ನ ತಂದಿದೆ. ಈ ಜಿ ಎಸ್ ಟಿ ಸುಧಾರಣೆ ಯಾವತ್ತಿನಿಂದ ಜಾರಿಗೆ ಬರುತ್ತೆ ಅಂತೀರಿ? 2025 September 2 ಬುಧವಾರ ಭಾರತದ ಅರ್ಥವ್ಯವಸ್ಥೆಗೆ ಸುಭದ್ರ ಬುನಾದಿ ಹಾಕಿದ ಜಿ ಎಸ್ ಟಿ ಮಂಡಳಿಯು ವಿವಿಧ ವಿಭಾಗಗಳಲ್ಲಿ ಬಹುತೇಕ ಸರಕುಗಳ ತೆರಿಗೆಯನ್ನ %18 and 12 %5 ಇಳಿಸಿರೋದನ್ನ ನಾವು ನೋಡಬಹುದು. ಇದು ನವರಾತ್ರಿ ಮೊದಲ ದಿನವಾದ September 22, 2025 ಜಾರಿಗೆ ಬರುತ್ತದೆ. ಇದು ಕೇಂದ್ರ ಸರ್ಕಾರ ಅನ್ನದಾತರಿಗೆ ನೀಡಿರತಕ್ಕಂಥ ದಸರಾ ಮತ್ತು ದೀಪಾವಳಿಯ ಉಡುಗೊರೆಯಾಗಿದೆ. ಈ ಜಿ ಎಸ್ ಟಿ ಸುಧಾರಣೆಯ ಪಂಚರತ್ನಗಳು ಯಾವ್ಯಾವು ಅಂತೀರಿ? ಜಿ ಎಸ್ ಟಿ ಸುಧಾರಣೆಯನ್ನ ಪಂಚರತ್ನಗಳಿಗೆ ಹೋಲಿಸಲಾಗಿದೆ. ಹೊಸ ಪೀಳಿಗೆಯ ತೆರಿಗೆ ಸುಧಾರಣೆಯಲ್ಲಿ ತೆರಿಗೆ ಹರಿವನ್ನ ಸರಳಗೊಳಿಸಿ ದೇಶದಲ್ಲಿ ಅರ್ಥವ್ಯವಸ್ಥೆಯನ್ನ ಸದೃಢಗೊಳಿಸಲಾಗುತ್ತಿದೆ. ಈ ಪಂಚರತ್ನಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಗ್ರಾಹಕರ ಜೀವನ ಮಟ್ಟವನ್ನ ಸುಧಾರಿಸ್ತಕ್ಕಂಥದ್ದು, ಎರಡನೇದಾಗಿ ಬಳಕೆ ಹೆಚ್ಚಳದಿಂದ ಬೆಳವಣಿಗೆಯನ್ನ ಇಮ್ಮಡಿಗೊಳಿಸ್ತಕ್ಕಂಥದ್ದು, ಮೂರನೆಯದಾಗಿ ವ್ಯಾಪಾರ ವಹಿವಾಟನ್ನ ಸುಲಭಗೊಳಿಸ್ತಕ್ಕಂಥದ್ದು, ನಾಲ್ಕನೆಯದಾಗಿ ಹೂಡಿಕೆ ಹೆಚ್ಚಳವನ್ನ ಮಾಡಿ ಉದ್ಯೋಗ ಸೃಷ್ಟಿಗೆ ಕಾರಣ ಆಗ್ತಕ್ಕಂಥದ್ದು, ಮತ್ತು ಕೊನೆಯದಾಗಿ ಅಭಿವೃದ್ಧಿ ಹೊಂದಿರತಕ್ಕಂತಹ ದೇಶದ ನಿರ್ಮಾಣದ ಹಾದಿಯಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನ ಬಲಪಡಿಸತಕ್ಕಂಥದ್ದು. ಈ ಜಿ ಎಸ್ ಟಿ ಸುಧಾರಣೆಯ ಉದ್ದೇಶಗಳು ಯಾವ್ಯಾವು ಅಂತೀರಿ? ಇಂದಿನ ಆರ್ಥಿಕ ಪರಿಸ್ಥಿತಿ ಜೊತೆಗೆ ಮುಂದಿನ 16 ಕಾಲದ ಜನಸಾಮಾನ್ಯರ ಪರಿಸ್ಥಿತಿಯನ್ನ ಅವಲೋಕಿಸಿ ಸಂಭಾವ್ಯ ಸರಕು ಮತ್ತು ಸೇವೆಗಳ ತೆರಿಗೆಯನ್ನ ಕಡಿಮೆ ಮಾಡಿ ಕೆಲವು ಸರಕು ಮತ್ತು ಸೇವೆಗಳನ್ನ ತೆರಿಗೆ ಮುಕ್ತಗೊಳಿಸಿರ್ತಕ್ಕಂತಹ ಕಾರಣದಿಂದಾಗಿ ಇದನ್ನ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ ಅಂತ ಹೇಳಿ ಕರೆಯಲಾಗಿದೆ. ಈ ತೆರಿಗೆ ಸುಧಾರಣೆಯ ಉದ್ದೇಶಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಭಾರತದ ಆರ್ಥಿಕ ಬೆಳವಣಿಗೆಗೆ 2 ವೇಗವನ್ನ ನೀಡತಕ್ಕಂಥದ್ದು, ಎರಡನೇದಾಗಿ ಜನರ ಮೇಲಿನ ತೆರಿಗೆ ಹೊರಗೆಯನ್ನ ಕಡಿಮೆ ಮಾಡತಕ್ಕಂಥದ್ದು, ಮೂರನೆಯದಾಗಿ ಉದ್ಯಮದ ಬೆಳವಣಿಗೆಗೆ ಬೆಂಬಲ ನೀಡತಕ್ಕಂಥದ್ದು, ನಾಲ್ಕನೆಯದಾಗಿ ಸಾಮಾನ್ಯ ಜನರ ಹಣವನ್ನ ಉಳಿಸ್ತಕ್ಕಂಥದ್ದು ಮತ್ತು ಐದನೇದಾಗಿ ದೇಶದ ಆರ್ಥಿಕತೆಗೆ ಶಕ್ತಿಯನ್ನ ತುಂಬತಕ್ಕಂಥದ್ದು, ಆರನೇದಾಗಿ ಜೀವನವನ್ನ ಸುಲಭಗೊಳಿಸ್ತಕ್ಕಂಥದ್ದು, ಹಾಗೂ ಏಳನೆಯದಾಗಿ ಹಾಗೂ ಕೊನೆಯದಾಗಿ ಆತ್ಮನಿರ್ಭರ ಭಾರತ ನಿರ್ಮಾಣವನ್ನ ಮಾಡತಕ್ಕಂಥದ್ದು. ಈಗ ಈ ಜಿ ಎಸ್ ಟಿ ಪರಿಷ್ಕರಣೆ ಆಗಿದೆಯಲ್ಲ, ಈಗ ಎಷ್ಟು ಹಂತದಲ್ಲಿ ತೆರಿಗೆಗಳಿರ್ತವೆ ಅಂತೀರಿ? ನೋಡಿ, ಜಿ ಎಸ್ ಟಿ ಕೌನ್ಸಿಲ್ನ 56ನೇ ಸಭೆಯಲ್ಲಿ 4 ಶ್ರೇಣಿಗಳ ತೆರಿಗೆ ನೀತಿಯನ್ನ ಈಗ ಬಹುತೇಕವಾಗಿ 2 ಶ್ರೇಣಿಗಳಿಗೆ ಇಳಿಸಲಾಗಿದೆ. 3ನೇ ಶ್ರೇಣಿ ಅಂತಕ್ಕಂಥದ್ದು ಐಷಾರಾಮಿ ಹಾಗೂ ನಿಷೇಧಿತ ವಸ್ತುಗಳಿಗೆ ಸಂಬಂಧಿಸಿದ್ದಾಗಿದೆ. ಇದು ಸಾಮಾನ್ಯ ವರ್ಗದ ಜನರ ಮೇಲೆ ಯಾವ ಪರಿಣಾಮವನ್ನು ಬೀರೋದಿಲ್ಲ. ಇದು ಜಿ ಎಸ್ ಟಿಯಲ್ಲಿ ಉಂಟಾಗಿರ್ತಕ್ಕಂತಹ ಗೊಂದಲ ಮತ್ತು ಸಮಸ್ಯೆಯನ್ನ ಅತ್ಯಂತ ವೇಗವಾಗಿ ಪರಿಹರಿಸುತ್ತದೆ. ಜೊತೆಗೆ ಈಸ್ ಆಫ್ ಲಿವಿಂಗ್ ಅಂದ್ರೆ ಜೀವನವನ್ನು ಸುಲಭಗೊಳಿಸಬೇಕೆ ಮತ್ತು ಟು ಬಿಲ್ಡ್ ಆತ್ಮನಿರ್ಭರ ಭಾರತ ಅಂದ್ರೆ ಸ್ವಾವಲಂಬಿ ಭಾರತದ ನಿರ್ಮಾಣದ ಗುರಿಯನ್ನ ಸಾಧಿಸ್ತಕ್ಕಂತಹ ಆಶಯವನ್ನು ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದು. ಈ ಜಿ ಎಸ್ ಟಿ ಸುಧಾರಣೆಯಿಂದ ನಮ್ಮ ಕೃಷಿ ವೆಚ್ಚದಲ್ಲಿ ಹೇಗೆ ಇಳಿಕೆಯಾಗುತ್ತೆ ಅಂತೀರಿ? ನೋಡಿ, ಜಿ ಎಸ್ ಟಿ ಪರಿಷ್ಕರಣೆಯಿಂದ ರೈತರು ಮತ್ತು ಕೃಷಿಗೆ ಸಂಬಂಧಿಸಿದ ಕಂಪನಿಗಳಿಗೆ ಹೆಚ್ಚು ಲಾಭದಾಯಕ ಆಗುತ್ತೆ. ಒಟ್ಟಾರೆ ಕೃಷಿ ವೆಚ್ಚ ಕಡಿಮೆಯಾಗಿ ಇದರ ಅನುಭವ ಗ್ರಾಹಕರನ್ನು ಕೂಡ ತಲುಪುವುದನ್ನ ನಾವು ನೋಡಬಹುದು. ಕೃಷಿ ಆಧುನೀಕರಣಕ್ಕೆ ಹೆಚ್ಚಿನ ಒತ್ತನ್ನ ಈ ಸಂದರ್ಭದಲ್ಲಿ ಸರ್ಕಾರ ನೀಡಿದೆ. ಟ್ರ್ಯಾಕ್ಟರ್, ಟೈರ್ ಮತ್ತು ಅದರ ಬಿಡಿಭಾಗಗಳು, ಸ್ಪ್ರಿಂಕ್ಲರ್ ಮತ್ತು ಅದರ ನಳಿಕೆಗಳು, ಕೃಷಿ ತೋಟಗಾರಿಕೆ ಮತ್ತು ಅರಣ್ಯದ ಮಣ್ಣನ್ನು ಹಸನುಗೊಳಿಸತಕ್ಕಂಥ ಯಂತ್ರಗಳು, ಜೈವಿಕ ಕೀಟನಾಶಕಗಳು, ಬೇವು ಆಧಾರಿತ ಕೀಟನಾಶಕಗಳು ಸೇರಿದಂತೆ ಹಲವು ಉತ್ಪನ್ನಗಳ ತೆರಿಗೆ ಇಳಿತಾ ಇದೆ. ಇದು ವ್ಯಾಪಾರ ವಹಿವಾಟಿಗೆ ಹೆಚ್ಚಿನ ಉತ್ತೇಜನವನ್ನು ನೀಡುತ್ತದೆ. ಹೀಗೆ ಕೃಷಿ ವಲಯ ಅಂತಕ್ಕಂಥದ್ದು ತೆರಿಗೆ ಭಾರವನ್ನು ಕಳೆದುಕೊಂಡು ಸಂಭ್ರಮವನ್ನು ಹೊಂದತಕ್ಕಂಥದ್ದನ್ನು ನಾವು ನೋಡಬಹುದು. ಈ ಜಿ ಎಸ್ ಟಿ ಸುಧಾರಣೆಯಿಂದ ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬೆಲೆಯಲ್ಲಿ ಯಾವ ಪ್ರಮಾಣದಲ್ಲಿ ಇಳಿಕೆಯಾಗುತ್ತೆ ಅಂತೀರಿ? ರಸಗೊಬ್ಬರಕ್ಕೆ ಬಳಕೆ ಮಾಡತಕ್ಕಂತಹ ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಮತ್ತು ಅಮೋನಿಯಾ ಸೇರಿದಂತೆ ಪ್ರಮುಖ ರಸಗೊಬ್ಬರಗಳ ಮೇಲಿನ ಜಿ ಎಸ್ ಟಿಯನ್ನ 18%-5% ಇಳಿಸಲಾಗಿದೆ. ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ರೂಪಾಂತರಗಳು, ಟ್ರೈಕೋಡರ್ಮಾ ವಿರೈಡ್, ಟ್ರೈಕೋಡರ್ಮಾ ಹಾರ್ಜಿಯಾನನ್, ಬ್ಯುವೇರಿಯಾ ಬ್ಯಾಸಿಯಾನ, ಹೆಲಿಕೋವರ್ಸ, ಬೇವು ಆಧಾರಿತ ಕೀಟನಾಶಕಗಳು ಮತ್ತು ಸಿಂಬೋಪೋಗನ್ ಸೇರಿದಂತೆ ವಿವಿಧ ಜೈವಿಕ ಕೀಟನಾಶಕಗಳ ಮೇಲಿನ ತೆರಿಗೆಯನ್ನ 5% ಇಳಿಸಲಾಗಿದೆ. 1985 ರಸಗೊಬ್ಬರ ನಿಯಂತ್ರಣ ಆದೇಶದಡಿ ಬರ್ತಕ್ಕಂತಹ ಸೂಕ್ಷ್ಮ ಪೋಷಕಾಂಶಗಳ ಮೇಲಿನ ಜಿ ಎಸ್ ಟಿಯನ್ನ 12%-5% ಇಳಿಸಲಾಗಿದೆ. ಇದರಿಂದ ಕೃಷಿಕರಿಗೆ ಹೆಚ್ಚಿನ ಲಾಭವಾಗುತ್ತದೆ. ಈ ಶೂನ್ಯ ತೆರಿಗೆ ದರದಲ್ಲಿ ಬರುವಂತಹ ಆಹಾರದ ಉತ್ಪನ್ನಗಳು ಯಾವ್ಯಾವು ಅಂತೀರಿ? ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ ತೈಲ, ಪನ್ನೀರ್, ಸಕ್ಕರೆ, ತಿಂಡಿ ತಿನಿಸುಗಳು ಮತ್ತು ಆಹಾರ ಧಾನ್ಯಗಳೆಲ್ಲವೂ ಕೂಡ ಶೂನ್ಯ ತೆರಿಗೆ ದರಕ್ಕೆ ಒಳಪಡ್ತಾ ಇದ್ದಾವೆ. ಇದರಿಂದ ಆಹಾರೋತ್ಪನ್ನಗಳ ಬೆಲೆ ಕಡಿಮೆಯಾಗಿ ಪ್ರತಿ ಗ್ರಾಹಕನ ಮಾಸಿಕ ಕೌಟುಂಬಿಕ ವೆಚ್ಚದಲ್ಲಿ 4% ಉಳಿತಾಯ ಆಗುತ್ತದೆ. ಹೀಗಾಗಿ ಇದು ರೈತರಿಂದ ಮತ್ತು ಗ್ರಾಹಕರವರೆಗೆ ಎಲ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದನ್ನು ನೋಡಬಹುದು. ಇನ್ನು 12%-5% ಇಳಿಯುವಂತ ಆಹಾರದ ಉತ್ಪನ್ನಗಳು ಯಾವ್ಯಾವು ಅಂತೀರಿ? 12%-5% ಇಳಿತಕ್ಕಂತಹ ಆಹಾರೋತ್ಪನ್ನಗಳ ವರ್ಗದಲ್ಲಿ ಬರ್ತಕ್ಕಂಥದ್ದು ಬಾದಾಮಿ, ಪಿಸ್ತ, ಹೆಜಲ್ನಟ್ ಅಥವಾ ಸಣ್ಣ ದುಂಡನೆಯ ಬೀಜ, ಖರ್ಜೂರ, ಅನಾನಸ್, ನಮ್ಕಿನ್, ಸೀಬೆ, ಮಾವು, ಕಿತ್ತಳೆ, ನಿಂಬೆ, ಒಣದ್ರಾಕ್ಷಿ, ಹಂದಿ ಮತ್ತು ಪೌಲ್ಟ್ರಿ ಕೊಬ್ಬು, ಮೀನಿನ ಎಣ್ಣೆ, ಸಂಸ್ಕರಿಸಿದ ಮಾಂಸ ಮತ್ತು ಮೀನು, ಪಾಸ್ಟಾ ನೂಡಲ್ಸ್, ವಿನೆಗರ್ನಲ್ಲಿ ಸಂಸ್ಕರಿಸಿರ್ತಕ್ಕಂತಹ ತರಕಾರಿ, ಸಂಸ್ಕರಿಸಿದ ಟೊಮೆಟೊ ಮತ್ತು ಅಣಬೆ, ಸಾಸ್ಗಳು, ಡಯಾಬಿಟಿಕ್ ಆಹಾರಗಳು, ಕುಡಿಯುವ ನೀರು, ಸೋಯಾ ಹಾಲಿನ ಪೇಯಗಳು, ಇವೆಲ್ಲವೂ ಕೂಡ 12%-5% ಇಳಿಕೆಯಾದಂತಹ ಆಹಾರೋತ್ಪನ್ನಗಳಾಗಿದ್ದು ಇದರಿಂದ ಈ ಉತ್ಪನ್ನಗಳ ಬೇಡಿಕೆ ಹೆಚ್ಚುತ್ತದೆ. ಇನ್ನು 12%-5% ಇಳಿಯುವಂತಹ ಕೃಷಿಗೆ ಸಂಬಂಧಿಸಿದಂತಹ ಉತ್ಪನ್ನಗಳು ಯಾವ್ಯಾವು ಅಂತೀರಿ? ಇದರಡಿಯಲ್ಲಿ ಪ್ಲೈವುಡ್, ಬಿದಿರಿನ ಉಪಕರಣ, ಗೃಹದ ಅಲಂಕಾರಿಕ ಸಾಮಗ್ರಿಗಳು, ಮಣ್ಣಿನ ಉತ್ಪನ್ನಗಳು, ಸಂಗೀತ ಉಪಕರಣಗಳು, 2,500 ಒಳಗಿನ ಚರ್ಮದ ಪಾದರಕ್ಷೆ, ಸಾಂಪ್ರದಾಯಿಕ ಕೈಮಗ್ಗ ಉಡುಪು, ಮರದ ಆಟಿಕೆಗಳು ಸೇರುತ್ತವೆ. ಇದರಿಂದ ಈ ಒಂದು ಗೃಹ ಕೈಗಾರಿಕೆಗೆ ಮತ್ತು ಚರ್ಮೋದ್ಯಕ್ಕೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಕೃಷಿ ಯಂತ್ರೋಪಕರಣಗಳ ಬೆಲೆಯಲ್ಲಿ ಯಾವ ರೀತಿ ಇಳಿಕೆ ಆಗುತ್ತೆ ಅಂತೀರಿ? ಟ್ರ್ಯಾಕ್ಟರ್, ಜೈವಿಕ ಕೀಟನಾಶಕಗಳು, ಕೃಷಿ ಉತ್ಪನ್ನಗಳ ಪೋಷಕಾಂಶ, ಸ್ಪ್ರಿಂಕ್ಲರ್ ಮತ್ತು ಅದರ ನಳಿಕೆಗಳು, ಕೃಷಿ ತೋಟಗಾರಿಕೆ ಮತ್ತು ಅರಣ್ಯ ಮಣ್ಣನ್ನು ಹಸನುಗೊಳಿಸತಕ್ಕಂಥ ಯಂತ್ರಗಳು, ಸಾಗುವಳಿ ಕೊಯ್ಲು ಮತ್ತು ಒಕ್ಕಣೆ ಯಂತ್ರಗಳು, 15 HP ಮೀರದ ಡೀಸೆಲ್ ಎಂಜಿನ್ ಕೈ ಪಂಪುಗಳು, ಹನಿ ನೀರಾವರಿ ಉಪಕರಣಗಳು, ಕೊಯ್ಲು ಮತ್ತು ಒಕ್ಕಣೆ ಯಂತ್ರಗಳು, ಕಾಂಪೋಸ್ಟಿಂಗ್ ಯಂತ್ರಗಳು ಇದರ ಅಡಿಯಲ್ಲಿ ಬರುತ್ತವೆ. ಇದರಿಂದ ಕೃಷಿ ಕ್ಷೇತ್ರದ ಆಧುನೀಕರಣ ಜಾರಿಗೊಳ್ಳುತ್ತದೆ ಮಾತ್ರ ಅಲ್ಲ, ರೈತರ ಉತ್ಪಾದನಾ ವೆಚ್ಚವೂ ಕೂಡ ಕಡಿಮೆಯಾಗ್ತದೆ. ಈ GST ಸುಧಾರಣೆಯಿಂದ ಬಿಡಿಭಾಗಗಳು ಮತ್ತು ಉಪಕರಣಗಳ ತೆರಿಗೆ ಯಾವ ರೀತಿ ಇಳಿಕೆಯಾಗುತ್ತೆ ಅಂತೀರಿ? ಇದರಲ್ಲಿ ಮುಖ್ಯವಾಗಿ ಟ್ರ್ಯಾಕ್ಟರ್ ಚಕ್ರ ಮತ್ತು ಅದರ ಬಿಡಿಭಾಗಗಳು, 250 cc ಹೆಚ್ಚಿನ ಸಿಲಿಂಡರ್ ಸಾಮರ್ಥ್ಯದ ಕೃಷಿ ಡೀಸೆಲ್ ಎಂಜಿನ್ಗಳು, ಹಿಂಬದಿ ಚಕ್ರಗಳ ರಿಮ್ ಮತ್ತು ಟ್ರಾನ್ಸ್ಮಿಷನ್, ಹೌಸಿಂಗ್, ಬಂಪರ್, ಬ್ರೇಕ್, ರೇಡಿಯೇಷನ್ ಜೋಡಣೆ, ಕೂಲಿಂಗ್ ವ್ಯವಸ್ಥೆಯ ಬಿಡಿಭಾಗಗಳು 18%-5% ಇಳಿದಂತಹ ಕೃಷಿ ಯಂತ್ರಗಳ ಮತ್ತು ಉಪಕರಣಗಳ ವ್ಯಾಪ್ತಿಗೆ ಬರುತ್ತವೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇವುಗಳನ್ನು ಬಳಸ್ತಕ್ಕಂಥ ಕೃಷಿಕರಿಗೆ ಕಡಿಮೆ ದರದಲ್ಲಿ ಈ ಉಪಕರಣಗಳು ಲಭ್ಯವಾಗುತ್ತದೆ ಮತ್ತು ಅವರು ಕೃಷಿಯನ್ನ ಆಧುನೀಕರಣಗೊಳಿಸಲು ಇದರಿಂದ ಸಹಾಯವಾಗುತ್ತದೆ. ಇನ್ನು ಈ GST ಸುಧಾರಣೆಯಿಂದ ಕೃಷಿ ನವೋದ್ಯಮಕ್ಕೆ ಯಾವ ರೀತಿ ಉತ್ತೇಜನ ಸಿಗುತ್ತೆ ಅಂತೀರಿ? ಈ GST ಪರಿಷ್ಕರಣೆಯಿಂದ ದೇಶದ ಜನಸಂಖ್ಯೆಯಲ್ಲಿ 31%-ರಷ್ಟಿರ್ತಕ್ಕಂತಹ ಯುವ ಕೈಗಳಿಗೆ ಉದ್ಯೋಗ ಭಾಗ್ಯ ಸೃಷ್ಟಿಯಾಗ್ತಕ್ಕಂಥದ್ದನ್ನು ನಾವು ನೋಡಬಹುದು. ಕೃಷಿ ನವೋದ್ಯಮಗಳು, ಜವಳಿ, ಕೃಷಿ ಎಲೆಕ್ಟ್ರಾನಿಕ್ಸ್, MSME, ಇವುಗಳ ಸಂಖ್ಯೆ ಹೆಚ್ಚತಕ್ಕಂಥದ್ದು, ಜೊತೆಯಲ್ಲಿ ಕೃಷಿ ಉದ್ಯಮಿಗಳ ಉದ್ಯೋಗಾಕಾಂಕ್ಷೆಗೆ ಉತ್ತೇಜನ ಸಿಗುತ್ತದೆ ಮತ್ತು ಅವರಿಗೆ ಅವಕಾಶಗಳು ಹೆಚ್ಚು ಸಿಕ್ಕಿ ಈ ಯುವ ಜನತೆ ಅಂತಕ್ಕಂಥದ್ದು ನವೋದ್ಯಮಗಳ ಒಂದು ಸ್ಥಾಪನೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈ ಒಂದು GST ಸುಧಾರಣೆ ಮಹಿಳೆಯರ ಒಂದು ಆರ್ಥಿಕ ಸ್ವಾವಲಂಬನೆಗೆ ಯಾವ ರೀತಿ ಕಾರಣ ಆಗುತ್ತೆ ಅಂತೀರಿ? ಭಾರತದ ಜನಸಂಖ್ಯೆಯಲ್ಲಿ 48%-ರಷ್ಟಿರ್ತಕ್ಕಂಥ ಮಹಿಳೆಯರು ಈ 2 ಸ್ತರದ GST ಲಾಭದಲ್ಲಿ ಪಾಲುದಾರರಾಗಿದ್ದಾರೆ ಅಂತಕ್ಕಂಥದ್ದು ಹೆಮ್ಮೆಯ ಹಾಗೂ ವಿಶೇಷದ ಸಂಗತಿಯಾಗಿದೆ. ಕುಟುಂಬ ನಿರ್ವಹಣೆ ಮತ್ತು ಆಯವ್ಯಯದಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂಥ ಈ ಮಹಿಳೆಯರು ಹೆಚ್ಚಿನ ಕೊಡುಗೆಯನ್ನ ಹೊಂದಲಿಕ್ಕೆ ಈ ಒಂದು GST ಪರಿಷ್ಕರಣೆಯಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಉಡುಗೆ ಉತ್ಪನ್ನಗಳು, ಬಟ್ಟೆ, ದಿನಬಳಕೆಯ ಧಾನ್ಯ, ತರಕಾರಿ, ಹಾಲು, ಹಾಲಿನ ಉತ್ಪನ್ನಗಳ ಮೇಲಿನ ಕರಭಾರ ಹಗುರವಾಗಲಿದೆ. ಜೊತೆಯಲ್ಲಿ GST ಪರಿಷ್ಕರಣೆಯು ಸ್ವಸಹಾಯ ಸಂಘಗಳ ಮೂಲಕ ಸಣ್ಣ ಉದ್ಯಮವನ್ನ ನಡೆಸ್ತಾ ಇರತಕ್ಕಂತಹ ಲಕ್ಷಾಂತರ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಬಲವನ್ನ ತುಂಬುತ್ತಾ ಇದೆ. ಇನ್ನು ಈ GST ಸುಧಾರಣೆಯಿಂದ ಕೃಷಿ ರಫ್ತಿಗೆ ಯಾವ ರೀತಿ ಉತ್ತೇಜನ ಸಿಗುತ್ತೆ ಅಂತೀರಿ? ದರ ಅಂತಕ್ಕಂಥದ್ದು ಇಳಿಕೆಯಾಗಲಿದ್ದು ಕೃಷಿ MSME ವಲಯಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ. ಇದರಿಂದ ತ್ವರಿತ ವೇಗದ ರೀಫಂಡ್ಗಳು ಮತ್ತು ತೆರಿಗೆ ದರದಲ್ಲಿರ್ತಕ್ಕಂತಹ ಸ್ಪಷ್ಟತೆಯು ನಮಗೆ ಉಂಟಾಗಿ ಕೃಷಿ ರಫ್ತು ವಹಿವಾಟಿಗೆ ಉತ್ತೇಜನ ನೀಡುತ್ತದೆ ಮತ್ತು ಈ ರೀತಿಯಾದಂತಹ ಅನುಕೂಲಗಳನ್ನು ಕಲ್ಪಿಸಿ 3 ದಿವಸದಲ್ಲಿಯೇ ಈ ಉದ್ಯಮಗಳಿಗೆ ನಾವು ಪ್ರಾಧಿಕಾರದಿಂದ ಮಂಜೂರಾತಿ ಕೊಡಬೇಕು ಅಂತೇಳಿ GST ಮಂಡಳಿ ನಿರ್ಧರಿಸಿರೋದ್ರಿಂದ ಈ ಒಂದು ಉದ್ಯಮಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಗೆ ಉತ್ತೇಜನ ಸಿಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಈ GST ಸುಧಾರಣೆ ಹೇಗೆ ಈ ಐಸ್ ಕ್ರೀಮ್ ಉದ್ಯಮವನ್ನ ಪ್ರೋತ್ಸಾಹಿಸುತ್ತೆ? ಐಸ್ ಕ್ರೀಮ್ ಮೇಲಿನ ತೆರಿಗೆಯನ್ನ 18%-5% ಇಳಿಸಿರುವುದರಿಂದ ಹಣ್ಣು ಸಹಿತ ಐಸ್ ಕ್ರೀಮ್, ನಾವೇನು ಗಡ್ಬಡ್ ಅಂತ ಕರಿತೇವೆ ಆ ಒಂದು ಐಸ್ ಕ್ರೀಮ್ ಮತ್ತು ಒಣದ್ರಾಕ್ಷಿ ಚೆರ್ರಿ ಸಹಿತ ಐಸ್ ಕ್ರೀಮ್ ಜನರಿಗೆ ಕಡಿಮೆ ದರದಲ್ಲಿ ಸಿಗುವಂತಾಗುತ್ತದೆ. ಇದರಿಂದ ರೈತರ ಆರ್ಥಿಕ ಪ್ರಗತಿಯಾಗುತ್ತೆ. ಹೈನುಗಾರಿಕೆ ಉದ್ಯಮ ಕೂಡ ಬಲಗೊಳ್ಳುತ್ತದೆ. ಹೊಸ ಉದ್ಯೋಗಗಳನ್ನ ಈ ಒಂದು ಸುಧಾರಣೆ ಸೃಷ್ಟಿ ಮಾಡತಕ್ಕಂಥದ್ದನ್ನು ನಾವು ನೋಡಬಹುದು. ಇದು ಐಸ್ ಕ್ರೀಮ್ ಉದ್ಯಮದ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ. ಆದ್ದರಿಂದಲೇ GST ಹೊಸ ವ್ಯವಸ್ಥೆಯ ಘೋಷಣೆಯ ನಂತರ ಮಿಲ್ಕ್ ಫುಡ್ಸ್ ಮತ್ತು ಡೈರಿ ಕಂಪನಿಗಳ ಷೇರುಗಳು ಗಗನಕ್ಕೆ ಏರಿರತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ಅಂದ್ರೆ ಇದು ಗ್ರಾಮೀಣಾಭಿವೃದ್ಧಿಗೂ ಕೂಡ ಪೂರಕವಾಗುತ್ತೆ ಅಂತಿದೆ. ಹೌದು, ಗ್ರಾಮೀಣಾಭಿವೃದ್ಧಿಗೂ ಪೂರಕವಾಗಿರತಕ್ಕಂಥದ್ದು. ಇನ್ನು ಈ GST ಸುಧಾರಣೆಯಿಂದ ತ್ವರಿತವಾಗಿ ಮಾರಾಟ ಆಗುವಂತಹ ಗ್ರಾಹಕ ಉತ್ಪನ್ನಗಳು, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, FMCG ಅಂತ ನಾವೇನ್ ಕರಿತೀವಲ್ಲ, ಈ ಉತ್ಪನ್ನಗಳ ಒಂದು ಮಾರಾಟ ಹೇಗೆ ಹೆಚ್ಚುತ್ತೆ ಅಂತೀರಿ? ನೋಡಿ, ತಾವು ಹೇಳಿದಾಗೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಥವಾ FMCG, ಅದನ್ನ ಕನ್ನಡದಲ್ಲಿ ನಾವು ತ್ವರಿತ ಮಾರಾಟದ ಗ್ರಾಹಕ ಉತ್ಪನ್ನಗಳು ಅಂತ ಹೇಳ್ತೇವೆ. ಇವುಗಳ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡಬಹುದು. ಹಾಲು, ಅಂಟು, ಹಣ್ಣು, ತರಕಾರಿಗಳು ಮುಂತಾದ ತ್ವರಿತ ಮಾರಾಟದ ಗ್ರಾಹಕ ಉತ್ಪನ್ನಗಳು ಅಗ್ಗ ಆಗೋದ್ರಿಂದ ಅವುಗಳ ಮಾರಾಟ ಮತ್ತು ಬಳಕೆ ಹೆಚ್ಚುತ್ತದೆ ಮತ್ತು ಅವುಗಳ ಬೇಡಿಕೆಯೂ ಕೂಡ ಹೆಚ್ಚುತ್ತದೆ. ಇದರಿಂದ ರೈತ ಮತ್ತು ಗ್ರಾಹಕ ಇಬ್ಬರಿಗೂ ಕೂಡ ಅನುಕೂಲ ಆಗ್ತದೆ ಮತ್ತು ಈ ಒಂದು ತ್ವರಿತ ಮಾರಾಟದ ಗ್ರಾಹಕ ಉತ್ಪನ್ನಗಳ ಮಾರಾಟದಲ್ಲಿ ಗಣನೀಯ ಪ್ರಗತಿ ಹೊಂದತಕ್ಕಂಥದ್ದನ್ನು ನಾವು ನೋಡಬಹುದು. ಇದು ಈ ಸೋಲಾರ್ ಪರಿಕರಗಳ ದರ ಪರಿಷ್ಕರಣೆಯಿಂದ ರೈತರಿಗೆ ಹೇಗೆ ಅನುಕೂಲ ಆಗುತ್ತೆ ಅಂತೀರಿ? ಸೌರ ಪಂಪ್ಸೆಟ್ಗಳು ಸೋಲಾರ್ ವಿದ್ಯುತ್ ಘಟಕದ ಪರಿಕರಗಳ ತೆರಿಗೆಯನ್ನ 5% ತಗ್ಗಿಸಿರುವುದರಿಂದ ನೇಗಿಲ ಯೋಗಗಳಿಗೆ ಇದು ವರದಾನವಾಗಿದೆ. ಇದರಿಂದ ಕೃಷಿ ಮೂಲ ಸೌಕರ್ಯಗಳ ವೆಚ್ಚ ಕಡಿಮೆಯಾಗಿ ಕೃಷಿ ಕ್ಷೇತ್ರದ ಉತ್ಪನ್ನ ಮತ್ತು ಆದಾಯ ಎರಡೂ ಕೂಡ ಹೆಚ್ಚಾಗುವುದನ್ನು ನಾವು ನೋಡಬಹುದು. ಈ GST ಪರಿಷ್ಕರಣೆಯಿಂದ ಹಾಲು ಸಹಕಾರಿ ಕ್ಷೇತ್ರಕ್ಕೆ ಯಾವ ರೀತಿ ಉತ್ತೇಜನ ಸಿಗುತ್ತೆ ಅಂತೀರಿ? ಈ ಒಂದು GST ಸುಧಾರಣೆಗಳು ಹಾಲು ಸಹಕಾರಿ ವಲಯದ ಬಲವರ್ಧನೆಗೆ ಕಾರಣ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹೈನುಗಾರಿಕೆ ಕ್ಷೇತ್ರದಲ್ಲಿ ಹಾಲು ಮತ್ತು ಬ್ರಾಂಡೆಡ್ ಅಥವಾ ಬ್ರಾಂಡೆಡ್ ರಹಿತ ಪನ್ನೀರ್ಗಳಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಬೆಣ್ಣೆ, ತುಪ್ಪ ಮತ್ತು ಅಂತಹುದೇ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನ 12%-5% ಇಳಿಸಲಾಗಿದೆ. ಕಬ್ಬಿಣ, ಉಕ್ಕು ಅಥವಾ ಅಲ್ಯೂಮಿನಿಯಂನಿಂದ ಮಾಡಿರ್ತಕ್ಕಂತಹ ಹಾಲಿನ ಕ್ಯಾನ್ಗಳ ಮೇಲಿನ GST 12%-5% ಕಡಿಮೆ ಮಾಡಲಾಗಿದೆ. 12% ಮತ್ತು 18% ಶ್ರೇಣಿಯಲ್ಲಿದ್ದ ಚೀಸ್, ನಮ್ಕಿನ್, ಬೆಣ್ಣೆ, ಪಾಸ್ತಾ ಮೇಲಿನ ತೆರಿಗೆಯನ್ನ 5% ಇಳಿಸಲಾಗಿದೆ. ಜಾಮ್, ಜೆಲ್ಲಿ, ಈಸ್ಟ್, ಭುಜಿಯಾ, ಹಣ್ಣಿನ ತಿರುಳು ಅಥವಾ ರಸ ಆಧಾರಿತ ಪಾನೀಯಗಳ ಮೇಲಿನ ತೆರಿಗೆಯನ್ನ ಈಗ 5%ರ ವ್ಯಾಪ್ತಿಗೆ ತರಲಾಗಿದೆ. ಚಾಕೊಲೇಟ್, ಕಾರ್ನ್ಫ್ಲೇಕ್ಸ್, ಐಸ್ ಕ್ರೀಮ್, ಪೇಸ್ಟಿ ಕೇಕ್, ಬಿಸ್ಕತ್ತು ಮತ್ತು ಕಾಫಿ ಮೇಲಿನ ತೆರಿಗೆಯನ್ನ 18%-5% ಇಳಿಸಲಾಗಿದೆ. ಇದರಿಂದ ಹೈನು ಸಹಕಾರಕ್ಕೆ ಹೆಚ್ಚಿನ ಉತ್ತೇಜನ ಸಿಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಈ GST ಪರಿಷ್ಕರಣೆಯಿಂದ ಸುಸ್ಥಿರ ಹೈನುಗಾರಿಕೆಗೆ ಯಾವ ರೀತಿ ಉತ್ತೇಜನ ಸಿಗಬಹುದು ಅಂತೀರಿ? ನೋಡಿ, ಇದು ಒಳ್ಳೆಯ ಪ್ರಶ್ನೆ. GST ಇರ್ತಕ್ಕಂತ ತೆರಿಗೆ ಇಳಿಕೆ ಕೃಷಿ, ಪಶುಸಂಗೋಪನೆ ಮತ್ತು ಸಂಸ್ಕರಣಾ ವಲಯಕ್ಕೆ ಲಾಭದಾಯಕವಾಗಿರೋದನ್ನ ನಾವು ನೋಡಬಹುದು. ಹಲವು ಉತ್ಪನ್ನಗಳ ತೆರಿಗೆ ಹೊರೆ ಕಡಿಮೆ ಆಗೋದ್ರಿಂದ ಹೈನುಗಾರರು ಮತ್ತು ಗ್ರಾಹಕರಿಗೆ ಹೆಚ್ಚಿನ ವಿನಾಯಿತಿ ಸಿಗುತ್ತದೆ. ಇದರಿಂದ ಸುಸ್ಥಿರ ಹೈನುಗಾರಿಕೆ ಅಭಿವೃದ್ಧಿಗೆ ಉತ್ತೇಜನ ಸಿಗುತ್ತದೆ. ಈ GST ಪರಿಷ್ಕರಣೆಯಿಂದ ನಮ್ಮ ಗ್ರಾಮೀಣ ಹೈನು ಉದ್ಯಮಕ್ಕೆ ಆಗುವಂತಹ ಒಟ್ಟಾರೆ ಲಾಭಗಳೇನು ಅಂತೀರಿ? ಮೊಟ್ಟಮೊದಲನೆಯದಾಗಿ ಗ್ರಾಮೀಣ ಆರ್ಥಿಕ ಸುಧಾರಣೆ ಆಗುತ್ತೆ. ಎರಡನೇದಾಗಿ ಸುಸ್ಥಿರ ಹಾಲು ಉದ್ಯಮಕ್ಕೆ ಪ್ರೋತ್ಸಾಹ ಸಿಗ್ತದೆ. ಮೂರನೆಯದಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಅನುಕೂಲವಾಗುತ್ತದೆ. ನಾಲ್ಕನೆಯದಾಗಿ ಕೃಷಿ ಮತ್ತು ಹಾಲು ಉತ್ಪನ್ನ ಸಹಕಾರ ಸಂಘಗಳಿಗೆ ಹೆಚ್ಚಿನ ಲಾಭ ಆಗುತ್ತೆ. ಐದನೇದಾಗಿ ಅರೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹಾಲಿನ ಬೇಡಿಕೆಯನ್ನ ಹೆಚ್ಚು ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಆರನೆಯದಾಗಿ ಹಾಲಿನ ಪದಾರ್ಥಗಳ ಮೇಲಿನ ಗೃಹ ವೆಚ್ಚ ಕಡಿಮೆ ಆಗುತ್ತದೆ. ಏಳನೇದಾಗಿ ಹಾಲು ಸಂಸ್ಕರಣೆ ಮತ್ತು ಹಾಲು ಸಂಸ್ಕರಣೆಯ ಸಹಕಾರಿ ಸಂಘಗಳಿಗೆ ಉತ್ತೇಜನ ಸಿಗುತ್ತದೆ. ಎಂಟನೆಯದಾಗಿ ಖಾಸಗಿ ಡೈರಿಯ ಚಟುವಟಿಕೆಗಳು ಕೂಡ ಹೆಚ್ಚಾಗ್ತವೆ. ಒಂಬತ್ತನೆಯದಾಗಿ ಪ್ಯಾಕಿಂಗ್, ಪೇಪರ್, ಕೇಸ್ಗಳು ಮತ್ತು ಕ್ರೇಟ್ಗಳ ಮೇಲಿನ GST 5% ಇಳಿಸಿರುವುದರಿಂದ ಹೈನು ಸಹಕಾರಿಗಳು ಮತ್ತು ಆಹಾರ ಉತ್ಪಾದಕರ ಸಾಗಣೆ ಮತ್ತು ಪ್ಯಾಕಿಂಗ್ ವೆಚ್ಚ ಕಡಿಮೆ ಆಗುತ್ತದೆ. ಇದರ ಒಟ್ಟು ಪರಿಣಾಮ ಏನು ಅಂತ ಹೇಳಿದ್ರೆ, ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಲಭ್ಯವಾಗುತ್ತವೆ. ಒಟ್ಟಾರೆ ಈ GST ಪರಿಷ್ಕರಣೆ ನಮ್ಮ ರೈತರ ಜೀವನ ಮಟ್ಟವನ್ನ ಸುಧಾರಿಸೋದ್ರಲ್ಲಿ ಯಾವ ರೀತಿಯಾದಂತ ಒಂದು ಪಾತ್ರವನ್ನು ವಹಿಸಬಹುದು ಅಂತೀರಿ? ಸುಧಾರಣೆಯಿಂದ ಮುಖ್ಯವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ನಾವು ನೋಡಬಹುದು. ತೆರಿಗೆ ಇಳಿಕೆಯು ಗ್ರಾಮೀಣ ಅಭಿವೃದ್ಧಿಗೆ ಮೊಟ್ಟಮೊದಲನೆಯದಾಗಿ ಪೂರಕವಾಗುತ್ತದೆ. ಕೃಷಿಯ ಯಂತ್ರೋಪಕರಣ, ಗೊಬ್ಬರ, ಬೀಜ ಮತ್ತು ಔಷಧಿಗಳೆಲ್ಲ ಅಗ್ಗವಾಗಿ ಗ್ರಾಮೀಣ ಬದುಕು ಹಸನಾಗುತ್ತದೆ. ಅವರ ದೈನಂದಿನ ವೆಚ್ಚ ಕಡಿಮೆಯಾಗಿ ಜೀವನ ಮಟ್ಟ ಸುಧಾರಿಸುತ್ತದೆ. ಮುಖ್ಯವಾಗಿ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತದೆ ಮತ್ತು ರೈತರು ತಮ್ಮ ಕೃಷಿ ಕ್ಷೇತ್ರದಲ್ಲಿ ಕೃಷಿಯ ಆಧುನೀಕರಣವನ್ನು ಕೈಗೊಳ್ಳಬೇಕಾದಲ್ಲಿ ಅವರು ಅಪಾರವಾದಂತಹ ವೆಚ್ಚವನ್ನ ಮಾಡಬೇಕಾಗ್ಬಿಡ್ತಿತ್ತು. ಈಗ ಆ ವೆಚ್ಚ ತಗ್ಗಿ ಅವರು ಈ ಸುಲಭ ಬೆಲೆಯಲ್ಲಿ ಈ ಕೃಷಿ ಆಧುನೀಕರಣವನ್ನ ವೈಜ್ಞಾನಿಕವಾಗಿ ಕೃಷಿಯನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದರಿಂದ ಅವರ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಅವರಿಗೆ ಮಾರುಕಟ್ಟೆಯಲ್ಲೂ ಕೂಡ ಗ್ರಾಹಕರಿಂದ ಹೆಚ್ಚಿನ ಬೇಡಿಕೆ ಸಿಕ್ಕಿ ಅವರಿಗೆ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಡಾಕ್ಟರ್ ಶರಶ್ಚಂದ್ರ ರಾನಡಿ ಅವರೇ, ಈ GST ಸುಧಾರಣೆ ಇದೆಯಲ್ಲ, ಇದರಿಂದ ಒಟ್ಟಾರೆ ನಮ್ಮ ದೇಶದ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು ಅಂತೀರಿ? ಮುಖ್ಯವಾಗಿ ಉತ್ತಮ ನೀರಾವರಿ, ಡಿಜಿಟಲ್ ಪ್ರವೇಶ ಮತ್ತು ಸಾಂಸ್ಥಿಕ ಸಾಲದ ಪೂರಕ ವಾತಾವರಣ ನೀತಿಯೊಂದಿಗೆ ಈ GST ಪರಿಷ್ಕರಣೆಯ ಪರಿಣಾಮಗಳಿಂದ ಗ್ರಾಮೀಣ ಭಾರತದಲ್ಲಿ ಕೃಷಿ ಆದಾಯ ಹೆಚ್ಚಿ ಅನ್ನದಾತರ ಜೀವನ ಮಟ್ಟ ಸುಧಾರಿಸ್ತದೆ. ಜೊತೆಯಲ್ಲಿ ಗ್ರಾಹಕರ ಖರೀದಿ ಶಕ್ತಿಯ ಆಧಾರದಲ್ಲಿ ನಾವು ನೋಡೋದಾದ್ರೆ ಭಾರತ $17 trillion ಅರ್ಥವ್ಯವಸ್ಥೆಯಾಗಿದೆ. ಈ ಸುಧಾರಣೆಯು ಭಾರತದ ಗ್ರಾಹಕರ ಖರೀದಿ ಸಾಮರ್ಥ್ಯವು 2038 ವೇಳೆಗೆ $34 trillion ಏರಲು ಸಹಾಯ ಮಾಡತಕ್ಕಂಥದ್ದನ್ನು ನಾವು ನೋಡಬಹುದು. ತನ್ಮೂಲಕ ಭಾರತ ತನ್ನ GDPಯನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಹಣದುಬ್ಬರವನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ಚೀನಾದ ನಂತರ ವಿಶ್ವದ 2ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಈ ಒಂದು GST ಪರಿಷ್ಕರಣೆ ಕಾರಣ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ GST ಪರಿಷ್ಕರಣೆಯಿಂದ ಕೃಷಿ ಕ್ಷೇತ್ರಕ್ಕೆ ಆಗುವಂತಹ ಅನುಕೂಲಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073098233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073098233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ GST ಪರಿಷ್ಕರಣೆ ಅಥವಾ GST ಸುಧಾರಣೆಯಿಂದ ನಮ್ಮ ಕೃಷಿ ಕ್ಷೇತ್ರದ ಮೇಲೆ ಆಗುವಂತಹ ಪರಿಣಾಮಗಳ ಬಗ್ಗೆ, ಅನುಕೂಲಗಳ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇವರನ್ನು ಮಾತನಾಡಿಸಿದವರು PM ಜಗದೀಶ್. ಈಗ ಕೇಳುವ ಭತ್ತದಲ್ಲಿ ಎಲೆ ಸುರುಳಿ ಹುಳುವಿನ ಬಾಧೆ ಹಾಗೂ ಬೆಂಕಿ ರೋಗ, ಈ ಕುರಿತು ಮಾಹಿತಿ. ಕೊಡಗು ಜಿಲ್ಲೆಯಲ್ಲಿ ಭತ್ತದ ನಾಟಿ ಕಾರ್ಯ ಬಹುತೇಕ ಮುಗಿದಿದೆ. ಇನ್ನೂ ಕೆಲವು ಕಡೆ ನಾಟಿ ಕೆಲಸ ನಡೀತಾ ಇದೆ. ಈ ಸಂದರ್ಭದಲ್ಲಿ ಭತ್ತದ ಬೆಳೆಗೆ ಎಲೆ ಸುರುಳಿ ಹುಳುವಿನ ಬಾಧೆ ಕಂಡುಬರ್ತಾ ಇದೆ. ಬಿಟ್ಟುಬಿಟ್ಟು ಮಳೆ ಬರ್ತಾ ಇರೋದು, ಜೊತೆಗೆ ಬಿಸಿಲು ಕೂಡ ಕಾಣಿಸ್ಕೊಳ್ತಾ ಇರೋದ್ರಿಂದ ಈ ಭತ್ತದ ಎಲೆ ಸುರುಳಿ ಹುಳುವಿನ ಬಾಧೆ ಕಂಡುಬರ್ತಾ ಇದೆ. ಈ ಬಾಧೆ ಸಸಿ ಮಡಿನಲ್ಲಿ ಮತ್ತು ನಾಟಿ ಮಾಡಿದಂಥ ಗದ್ದೆನಲ್ಲಿ ಕಂಡುಬರುತ್ತೆ. ಇವು ಎಲೆಯ ಅಂಚನ್ನು, ಅಂದರೆ ಗರಿಯ ಅಂಚನ್ನು ಮಡಚಿ ಸುರುಳಿ ಸುತ್ತಕೊಂಡು ಆ ಗರಿಗಳ ಹಸಿರು ಭಾಗವನ್ನು ಕೆರೆದು ತಿಂತವೆ. ಇದರಿಂದ ಭತ್ತದ ಪೈರು ಬೆಳ್ಳಗೆ ಬಿಳಿಚಿಕೊಂಡಂತೆ ಕಾಣುತ್ತೆ. ಬಾಧೆ ಹೆಚ್ಚಾದಾಗ ಬೆಳವಣಿಗೆಯ ಕುಂಠಿತವಾಗಿ ತೆನೆಯ ಬರದಲ್ಲೇ ನಷ್ಟ ಉಂಟಾಗುತ್ತೆ. ಆದ್ದರಿಂದ ರೈತರು ಈ ಲಕ್ಷಣಗಳು ಗದ್ದೆನಲ್ಲಿ ಕಂಡುಬಂದಿದ್ದರೆ ನಿಯಂತ್ರಣ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಈ ಎಲೆ ಸುರುಳಿ ಹುಳುವಿನ ಪ್ರೌಢ ಕೀಟವನ್ನು ಪತಂಗ ಅಂತ ಕರೀತಾರೆ. ಈ ಪತಂಗಗಳು ರಾತ್ರಿ ಹೊತ್ತಿನಲ್ಲೇ ಹೆಚ್ಚಿನ ಚಟುವಟಿಕೆಯಿಂದ ಕೂಡಿರ್ತವೆ. ಇವು ತಿಳಿ ಹಳದಿ ಬಣ್ಣವನ್ನು ಹೊಂದಿರ್ತವೆ. ರೆಕ್ಕೆಗಳ ಮೇಲೆ ತೆಳುವಾದ ಕಪ್ಪು ಅಡ್ಡಗೆರೆಗಳು ಇರ್ತವೆ. ಹೆಣ್ಣು ಪತಂಗ ಸುಮಾರು 300 ಮೊಟ್ಟೆಗಳನ್ನು ಎಲೆಯ ಮಧ್ಯದ ನರಕ್ಕೆ ಸಮಾನಾಂತರ ರೇಖೆಯಲ್ಲಿ ಇಡುತ್ತೆ. ಈ ಮೊಟ್ಟೆಗಳಿಂದ 4-7 ದಿನದಲ್ಲಿ ಮರಿಗಳು ಹೊರಗಡೆ ಬರ್ತವೆ. ಇವು ಮುಂದಿನ 15-27 ದಿನದವರೆಗೆ ಈ ಭತ್ತದ ಸಸಿಗಳ ಗರಿಯನ್ನು ಕೆರೆದು ತಿಂತ ಬೆಳೆದು ಆನಂತರ ಅವು ಕೋಶಾವಸ್ಥೆಯನ್ನು ಹೊಂದುತ್ತವೆ. ವಿಶೇಷವಾಗಿ ಎಲ್ಲೆಲ್ಲಿ ಕಳೆಗಳು ಬೆಳೆದಿರುತ್ತೆ ಮತ್ತು ಬದುಗಳಲ್ಲಿ ಎಲ್ಲಿ ಕಳೆ ಹೆಚ್ಚಾಗಿರುತ್ತೆ ಅಂತಹ ಕಡೆಗಳಲ್ಲಿ ಇವು ಕೋಶಾವಸ್ಥೆಯನ್ನು ಹೊಂದುತ್ತವೆ. ಸುಮಾರು 6-8 ದಿನದವರೆಗೆ ಇವು ಕೋಶಾವಸ್ಥೆಯಲ್ಲಿರ್ತವೆ. ಆನಂತರ ಅದರಿಂದ ಈ ಪ್ರೌಢ ಪತಂಗ ಹೊರಗಡೆ ಬರುತ್ತೆ. ಈ ರೀತಿ ಈ ಜೀವನ ಚಕ್ರ ಮುಂದುವರಿಯುತ್ತೆ. ಆದ್ದರಿಂದ ಈ ಗದ್ದೆನಲ್ಲಿ ಎಲ್ಲೆಲ್ಲಿ ಈ ಗರಿಗಳು ಬೆಳಗಾಗಿರುವಂಥ ಒಂದು ಲಕ್ಷಣವನ್ನು ತೋರಿಸ್ತವೆ ಅಂತಹ ಸಂದರ್ಭದಲ್ಲಿ ಈ ಕೀಟಗಳನ್ನು ಗಮನಿಸಿ ಕೆಲವೊಂದು ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಈ ಭತ್ತದ ಗದ್ದೆಯ ಬದುವಿನಲ್ಲಿರುವಂಥ ಕಳೆಗಳನ್ನು ಕಿತ್ತು ಸ್ವಚ್ಛಗೊಳಿಸಬೇಕಾಗತ್ತೆ. ಈ ಎಲೆ ಸುರುಳಿ ಹುಳುವಿನ ಒಂದು ಬಾಧೆ ಏನಾದರೂ ಕಂಡುಬಂದರೆ ಅದನ್ನು ನೋಡಿಕೊಂಡು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಇದಕ್ಕೆ ಇಂಡಾಕ್ಸಾ ಕಾರ್ಬ್ ಅಂತ ಒಂದು ಕೀಟನಾಶಕ ಇದೆ. ಇದನ್ನು ಪ್ರತಿ ಲೀಟರ್ ನೀರಿಗೆ 0.5 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡಬಹುದು. ಮತ್ತೊಂದು ಫ್ಲೂ ಬೆಂಡಿ ಅಮೈಡ್ ಅಂತ ಕೀಟನಾಶಕ ಇದೆ. ಇದನ್ನು ಪ್ರತಿ ಲೀಟರ್ ನೀರಿಗೆ 0.4 ml ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ಸಿಂಪಡಣೆ ಕೈಗೊಳ್ಳಬಹುದು. ಮತ್ತೊಂದು ಕೀಟನಾಶಕ ಪ್ರೊಫೆನೋಪಾಸ್ ಅಂತ, ಇದನ್ನು ಪ್ರತಿ ಲೀಟರ್ ನೀರಿಗೆ 1.5 ml ಬೆರೆಸ್ಕೊಂಡು ಸಿಂಪಡಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಅಂದರೆ ಇವುಗಳಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನು ನಾವು ಬಳಸ್ಕೋಬಹುದು. ಈ ಕೀಟನಾಶಕ ಸಿಂಪಡಣೆ ಮಾಡುವಾಗ ಕೀಟನಾಶಕಕ್ಕೆ ಅಂಟು ದ್ರಾವಣವನ್ನು ಸೇರಿಸಿಕೊಂಡು ಸಿಂಪಡಣೆ ಮಾಡೋದು ಒಳ್ಳೆಯದು. ಇದೇ ಸಂದರ್ಭದಲ್ಲಿ ಮಳೆ ಬರ್ತಾ ಇರೋದು, ಬಿಟ್ಟುಬಿಟ್ಟು ಬಿಸಿಲು ಬರ್ತಾ ಇರೋದು, ಮತ್ತು ಚಳಿ ಹೆಚ್ಚಾಗಿ ರಾತ್ರಿ ಉಷ್ಣಾಂಶ ಕಡಿಮೆ ಆದಾಗ ಭತ್ತದ ಬೆಳೆಗೆ ಬೆಂಕಿ ರೋಗ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಈ ಬೆಂಕಿ ರೋಗದ ಚಿಹ್ನೆಗಳು ಅಂದರೆ ಗರಿಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಂಡು ಆನಂತರ ಕಪ್ಪಾಗಿ ಗರಿಗಳು ಸುಟ್ಟಂತೆ ಕಾಣದೇ ಮುಖ್ಯವಾದಂಥ ಲಕ್ಷಣ. ಈ ಬೆಂಕಿ ರೋಗದ ನಿರ್ವಹಣೆಗೆ ಟ್ರೈಸೈಕ್ಲೋಸೋಲ್ ಅಂತ ಒಂದು ಶಿಲೀಂದ್ರನಾಶಕ ಬರುತ್ತೆ. ಇದನ್ನು 0.6 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡ್ಬೋದು. ಅಂದರೆ 10 ಲೀಟರ್ ನೀರಿಗೆ 6 ಗ್ರಾಂನಷ್ಟು ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡ್ಬೋದಾಗಿರುತ್ತೆ. ಎಲ್ಲೆಲ್ಲಿ ರೈತರು ಈ ಎಲೆ ಸುರುಳಿ ಹುಳುವಿನ ಬಾಧೆ ಕಂಡುಬಂದಾಗ ಸಿಂಪರಣೆ ಮಾಡ್ತಾರೆ ಅಂತಹ ಕಡೆಗಳಲ್ಲಿ ಈ ಶಿಲೀಂದ್ರನಾಶಕವನ್ನು ಕೂಡ ಪ್ರತಿ ಲೀಟರ್ ನೀರಿಗೆ 0.6 ಗ್ರಾಂ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಭತ್ತದ ಎಲೆ ಸುರುಳಿ ಹುಳು ಮತ್ತು ಬೆಂಕಿ ರೋಗ ಎರಡನ್ನೂ ಕೂಡ ನಿರ್ವಹಣೆ ಮಾಡ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಸಂಪರ್ಕಿಸಬಹುದು. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ 295-274, STD ಕೋಡ್ 08274. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 295-274, STD ಕೋಡ್ 08274. ಇದುವರೆಗೆ ಭತ್ತದಲ್ಲಿ ಎಲೆ ಸುರುಳಿ ಹುಳುವಿನ ಬಾಧೆ ಹಾಗೂ ಬೆಂಕಿ ರೋಗ ಈ ಕುರಿತು ಮಾಹಿತಿ ಕೇಳಿದಿರಿ. ಕೆಲವರೇ, ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಕೆಲವರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಪ್ರಸ್ತುತ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿರಿ ಮತ್ತೆ ಮುಂದೆ ನಡೆಯಲಿರುವ ಕೇಂದ್ರ ಸರ್ಕಾರದ ಜಾತಿ ಗಣತಿರಿ, ಜಾತಿ ಕಾಲಂಲಿ ಗೌಡ, ಉಪಜಾತಿ ಅರೆಭಾಷೆ ಗೌಡ, ಮಾತೃಭಾಷೆ ಅರೆಭಾಷೆತ ಎಲ್ಲ ಅರೆಭಾಷೆ ಗೌಡರು ನಮೂದಿಸಕೂತ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಯವು ಕೇಳಿಕೊಂಡಳು. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಡೆಯಿಂದ ಜಿಲ್ಲೆಯ ಎಲ್ಲಾ ಕುಟುಂಬಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆ ಇದೇ 22ರಿಂದ ಶುರುವಾಗಿದ್ದು, ಎರಡನೇ ಹಂತದ ತರಬೇತಿ ಕಾರ್ಯಾಗಾರ ಇಂದು ನಡೆದು ಸಮೀಕ್ಷೆಯ ಸಿದ್ಧತೆ ಬಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿ ತಕಂಡ ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವು ಸಮೀಕ್ಷೆದಾರರು ಮತ್ತು ಮೇಲ್ವಿಚಾರಕರ ನಿಯೋಜನೆ, ಕಿಟ್ ವಿತರಣೆ ಸೇರಿದಂತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಪಡ್ಕೊಂಡು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ದೀಪಕವು ಮಾಹಿತಿ ಕೊಟ್ಟು, ಜಿಲ್ಲೆಯಲ್ಲಿ 1132 ಸಮೀಕ್ಷೆದಾರರು, 71 ಮೇಲ್ವಿಚಾರಕರನ್ನು ನಿಯೋಜಿಸಲಾಗಿದ್ದು, ಸಮೀಕ್ಷಾದಾರರ ಮ್ಯಾಪಿಂಗ್ ಕೆಲಸ 90% ಮುಗಿದುಟ್ಟು ಮೊಬೈಲ್ ಆಪ್ ಮೂಲಕ ಸಮೀಕ್ಷೆ ನಡೆದಿದೆ ಅಂತ ಹೇಳಿದವು. ಈ ಸಂದರ್ಭ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ತಹಶೀಲ್ದಾರರು ಸೇರಿದಂತೆ ಮುಖ್ಯಪಟ್ಟವು ಅಧಿಕಾರಿಗೆ ಹಾಜರಿದ್ದವು. ಜೀವನದಲ್ಲಿ ಹೋರಾಡುವ ಶಕ್ತಿ ಆಟದ ಬಾಣಿಯಲ್ಲಿ ಸಿಕ್ಕಿದೆ ಅಂತ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಂಎಲ್ ಚಿದಾನಂದ ಕುಮಾರ್ ಅವು ಹೇಳಿದವು. ಕೊಡಗು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಂಗೆ ನಾಪಕ್ಲೂನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಡುಕುಟ್ಟಲಿ ಚೆರಿಯಪರಂಬುನ ಆಟದ ಬಾಣಿಲಿ ಏರ್ಪಾಟಾಗಿದ್ದ 2025-26 ಸಾಲಿನ ಮಡಿಕೇರಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜು ಹೈದಗುಡೆಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವು ಮಾತಾಡಿದವು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಕೆಪಿಎಸ್ ಶಾಲೆನ ಎಸ್ಡಿಎಂಸಿ ಉಪಾಧ್ಯಕ್ಷರು, ಪ್ರಾಂಶುಪಾಲರು ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವದ ನಿಟ್ಟಿನಲ್ಲಿ ಮಡಿಕೇರಿ ದಸರಾ ಅಲಂಕಾರ ಸಮಿತಿನ ಕಡೆಯಿಂದ ಕರಗದ ಸುರ್ಣದಿನ, ಆಯುಧ ಪೂಜೆ ಮತ್ತು ವಿಜಯದಶಮಿಯಂದು ಬೇರೆ ಬೇರೆ ಸ್ಪರ್ಧಾ ಕಾರ್ಯಕ್ರಮಗಳನ್ನ ನಡೆಸುವೆ. ಇದೇ 22ರ ಸೋಮವಾರ ಸಾಯಂಕಾಲ ಬನ್ನಿ ಮಂಟಪದಿಂದ ಕರಗ ಶುರುವಾದೆ. ಈ ಸಂಬಂಧ ಮಾಧವಪೇಟೆ ರಸ್ತೆಯ ಮನೆಗಳ ಮುಂದೆ ರಂಗೋಲಿ ಸ್ಪರ್ಧೆ, ಅಕ್ಟೋಬರ್ 1ಕ್ಕೆ ಆಯುಧ ಪೂಜೆ ನಿಟ್ಟಿನಲ್ಲಿ ಗಾಂಧಿ ಬಾಣಿಲಿ ವಾಹನ ಅಲಂಕಾರ ಸ್ಪರ್ಧೆ, ಅಕ್ಟೋಬರ್ 2ಕ್ಕೆ ನಗರಾಲಂಕಾರ ಸ್ಪರ್ಧೆ ನಡೆದಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳನ್ನ ಮಹಾರಾಷ್ಟದ ನಾಗ್ಪುರದ ದೀಕ್ಷಾಭೂಮಿ ಯಾತ್ರೆಗೆ ಅರ್ಜಿ ಕರೆದಿದ್ದು, ಕುಸಿ ಇರುವ ವೆಬ್ಸೈಟ್ಲಿ ಇದೇ 21 ನಾಳೆ ಸಾಯಂಕಾಲ 5:30 ಸಲ್ಸಕೂತ ಇಲಾಖೆಯ ಉಪನಿರ್ದೇಶಕರಾದ ಶೇಖರ್ ಅವು ತಿಳಿಸೇಳು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ JRF ಮತ್ತು SRF ಪರೀಕ್ಷೆಗಳಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆನ ವಿದ್ಯಾರ್ಥಿಗ ಸಾಧನೆ ಮಾಡಿಳು. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಮತ್ತು ಸೀನಿಯರ್ ರಿಸರ್ಚ್ ಫೆಲೋಶಿಪ್ ಪರೀಕ್ಷೆಗಳಲ್ಲಿ ಇವು ಸಾಧನೆ ಮಾಡಿಳು.